ಈಗ ಅಂದ್ರೆ ಎರೆಹುಳುಗಳಿಂದ ಎಲ್ಲ ಕಸವನ್ನ ಹಾಕಿ ಗೊಬ್ಬರವನ್ನು ತಯಾರಿಸ್ತಕ್ಕಂತ ಒಂದು ಪದ್ಧತಿ ಬಂದಂತ ಒಂದು ಉತ್ಪನ್ನ ಎರೆಗೊಬ್ಬರ ಅಂತ ಹೇಳ್ತೀವಿ ನಾವು. ಈ ಎರೆಹುಳು ಗೊಬ್ಬರವನ್ನು ತಯಾರು ಮಾಡ್ಲಿಕ್ಕೆ ಯಾವ ಜಾತಿ ಎರೆಹುಳುಗಳು ಬೇಕಾಗ್ತವೆ ರೈತರಿಗೆ ಮುಖ್ಯವಾಗಿ? ಈಗ ಎರೆಹುಳುಗಳು ಏನಂತಂದ್ರೆ ಅನೇಕ ಜಾತಿಗಳು ಇದ್ದಾವೆ. ಈಗ ನಾನು ರೈತರಿಗೆ ಹೇಳ್ತೇನೆ, ಮೊದ್ಲೇನಂತಂದ್ರೆ ಮಳೆ ಬಂದ ತಕ್ಷಣ ನಮ್ಗೆ ಚೆನ್ನಾಗಿ ವಾಸನೆ ಬರ್ತಾ ಇತ್ತು, ಇತ್ತೀಚೆಗೆ ನಮಗೆ ಅದು ವಾಸನೆ ಬರ್ತಾ ಇಲ್ಲ. ಯಾಕಂತಂದ್ರೆ ಮಣ್ಣಿನಲ್ಲಿ ಏನಂದ್ರೆ ಎರೆಹುಳುಗಳು ಇರ್ತಾ ಇದ್ವು, ಅವು ಸೂಕ್ಷ್ಮಾಣುಗಳು ಹೆಚ್ಚಿ ಮಣ್ಣಿನಿಂದ ಹೆಚ್ಚಿಗೆ ವಾಸನೆ ಬರ್ತಾ ಇದ್ವು. ಅವು ಕೆಲವು ಜಾತಿಗಳು ಏನಂತಂದ್ರೆ ಮಳೆ ಬಂದಾಗ ಹೊರಗೆ ಬರ್ತವೆ, ಅವು ಕೆಲವು ಬರೀ ಮಣ್ಣನ್ನು ತಿಂತವೆ. ಆದ್ರೆ ನಾವು ಎರೆಗೊಬ್ಬರ ತಯಾರು ಮಾಡಲು ಕೆಲವು ಬೇರೆ ಜಾತಿಗಳಿದೆ. ಒಂದು ಆಫ್ರಿಕನ್ ತಳಿ ಅಂತ ಬರುತ್ತೆ, ಯುಡ್ರಿಲಸ್ ಯುಜಿನಿ ಅಂತ ಬರುತ್ತೆ, ಇದನ್ನೇ ನಾವು ಉಪಯೋಗ ಮಾಡ್ತೀವಿ. ಯಾಕೆ ಅಂತಂದ್ರೆ ಇದು ಏನಂತಂದ್ರೆ ಇದು ಕೃಷಿ ತ್ಯಾಜ್ಯ ವಸ್ತುಗಳನ್ನು ತಿನ್ನುತ್ತೆ, ಮತ್ತು ಏನಂತಂದ್ರೆ ಇದರ ಸಂತಾನೋತ್ಪತ್ತಿ ಜಾಸ್ತಿ ಇದೆ, ಮತ್ತು ಜಾಸ್ತಿಯಾಗಿ ಎರೆಗೊಬ್ಬರವನ್ನು ತಯಾರು ಮಾಡುತ್ತೆ. ನೀವು ಸಾದಾ ಎರೆಹುಳನ್ನು ಉಪಯೋಗ ಮಾಡೋದಕ್ಕಿಂತ ಇದು ಏನಂತಂದ್ರೆ ನಮಗೆ ಬೇಗ ಗೊಬ್ಬರವನ್ನು ಕೊಡುತ್ತದೆ. ಹಾಗಾಗಿ ಇತ್ತೀಚೆಗೆ ನಾವು ಆಫ್ರಿಕನ್ ತಳಿಯನ್ನು, ಅದು ಯುಟ್ರಿಲಸ್ ಯೋಜನೆ ಅನ್ನೋ ಒಂದು ಎರೆಹುಳ ತಳಿಯನ್ನು ನಾವು ಗೊಬ್ಬರವನ್ನು ತಯಾರು ಮಾಡಲು ಉಪಯೋಗ ಮಾಡ್ತಾ ಇದ್ದೀವಿ. ಇನ್ನು ರೈತರು ಗೊಬ್ಬರವನ್ನು ತಯಾರು ಮಾಡಬೇಕಾದ್ರೆ, ಎರೆಗೊಬ್ಬರ ಉತ್ಪಾದನೆ ಮಾಡಬೇಕಾದ್ರೆ ಮುಖ್ಯವಾಗಿ ಅವ್ರಿಗೆ ಏನೇನು ಸಾಮಾನುಗಳು ಬೇಕಾಗ್ತವೆ, ಏನೇನು ಸಾಮಗ್ರಿಗಳು ಬೇಕಾಗ್ತವೆ? ಅದು ಬಹಳ ಮುಖ್ಯ. ಈಗ ಹೆಚ್ಚಾಗಿ ಅಂದ್ರೆ ನಾವು ತಯಾರು ಮಾಡ್ಬೇಕಂತಂದ್ರೆ ಎಲ್ಲರಿಗೂ ಮೊದಲೇದಾಗಿ ಇದಕ್ಕೆ ಏನಂತಂದ್ರೆ ಎಲ್ಲ ರೈತರ ಹತ್ರ ಅಂತೂ ಕೃಷಿ ತ್ಯಾಜ್ಯ ವಸ್ತುಗಳು ಮೊದಲೇದಾಗಿ ಅಂದ್ರೆ ಒಂದು 60% ಬಂದಂತ ಯಾವುದೇ ತ್ಯಾಜ್ಯ ವಸ್ತು, ಯಾವ್ದು ಹತ್ತಿ ಕಟಗಿ ಇರ್ಬೋದು, ಹತ್ತಿ ಬೆಳೆದಿಂದ ರೈತನಂದ್ರೆ ಹತ್ತಿ ಕಟಗಿ, ಮತ್ತು ತೊಗರಿ ಬೆಳೆದ್ರೆ ತೊಗರಿ ಕಟಗಿ, ಯಾವುದೇ ಕಸ ಕಡ್ಡಿ, ಅವನ್ ಯಾವುದೇ ಬೆಳೆ. ಇತ್ತೀಚೆಗೆ ಏನಂತಂದ್ರೆ ನಾವು ಪಾರ್ಥೇನಿಯಂ ಮೇಲೂ ಸಂಶೋಧನೆ ಮಾಡಿದ್ವಿ, ಪಾರ್ಥೇನಿಯಂನ್ನು ಉಪಯೋಗ ಮಾಡಬಹುದು. ಮತ್ತು ಮನೆಯಲ್ಲಿ ಇದು ತರಕಾರಿಗಳು ವೇಸ್ಟ್ ಆಗಿರುವಂತದ್ದು, ಹುಳುಕತ್ತಿದ್ದು ಅಂತವೆಲ್ಲ ಕೆಲವು ಹೆಚ್ಚಿಗೆ ಆಗಿದ್ದ ತರಕಾರಿಗಳನ್ನು ಉಪಯೋಗ ಮಾಡೋದು. ಮೊದಲೇದಾಗಿ ಕೃಷಿ ತ್ಯಾಜ್ಯ ವಸ್ತುಗಳು. ಇದಲ್ಲದೆ ಏನಂದ್ರೆ ಸಗಣಿ ಬೇಕು ಇದಕ್ಕೆ, ಸಗಣಿ ಯಾವ್ದಾದ್ರು ಆಕಳ ಎಮ್ಮೆ ಕುರಿಗಳದು ಸಗಣಿಯನ್ನು ಬೇಕು, ಇವೆರಡು ಇದ್ರೆ ಮೊದಲೇದಾಗಿ. ಮತ್ತು ಏನಂತಂದ್ರೆ ನೀರಿನ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಒಂದು ನೆರಳಲ್ಲಿ ಎಲ್ಲಾದರೂ ಒಂದ್ ಕಡೆ ನೆರಳಲ್ಲಿ ಎಲ್ಲಾದರೂ ಮಾಡಿಕೊಂಡು ನೀರು ವ್ಯವಸ್ಥೆ ಮತ್ತು ಸಗಣಿ ಮತ್ತು ಕೃಷಿ ತ್ಯಾಜ್ಯ ವಸ್ತುಗಳು ಇಷ್ಟಿದ್ರೆ ನೀವು ಒಂದು ಇದನ್ನ ತಯಾರು ಮಾಡಬಹುದು. ಈಗ ರೈತ ಇವೆಲ್ಲ ಇರ್ತಾನ ಅಂತ ತಿಳ್ಕೊಳ್ಳೋಣ. ಕೃಷಿ ತ್ಯಾಜ್ಯ ವಸ್ತುಗಳು ಇರ್ತವೆ, ಮನೆಯಲ್ಲಿ ಸಗಣಿ ಇರುತ್ತೆ, ನೀರಿನ ಒಂದು ಅನುಕೂಲತೆಗಳು ಇರ್ತವೆ, ಅಂತವ್ರು ಯಾವ ರೀತಿ ಎರೆಗೊಬ್ಬರ ಉತ್ಪಾದನೆ ಮಾಡ್ಲಿಕ್ಕೆ ಮುಂದುವರಿಬೇಕು, ಏನು ಸಿದ್ಧತೆಯನ್ನ ಮಾಡ್ಕೋಬೇಕು ಹೇಳಿ ಸ್ವಲ್ಪ. ಎರೆಗೊಬ್ಬರ ಶುರು ಮಾಡೋದಕ್ಕೆ ಅನೇಕ ರೀತಿಗಳಲ್ಲಿದ್ದಾವೆ. ಅಂದ್ರೆ ಅತಿ ಹೆಚ್ಚು ನಮಗೆ ಎರೆಗೊಬ್ಬರ ಕೊಡುವುದೇನಂತಂದ್ರೆ ನೆಲದ ಮೇಲೆ ಒಂದು ತೊಟ್ಟಿ ತರ ಕಟ್ಕೊಂತ ಹೋಗ್ಬೇಕು. ಇದಕ್ಕೆ ಏನಂತಂದ್ರೆ ನಾವು ಹಾಲೋ ಬ್ಲಾಕ್ಸ್ ಇಂದ ಕಟ್ರಿ, ಸಿಮೆಂಟ್ ಆದ್ರೆ ಕಟ್ರಿ, ಹತ್ತು ಮೀಟರ್ ಉದ್ದ ಮತ್ತು 1 ಮೀಟರ್ ಅಗಲ ಮತ್ತು 1 ಮೀಟರ್ ಆಳ. ಇದೇನಂತಂದ್ರೆ ಉದ್ದ ನಾವು ಹೆಚ್ಚಾದ್ರೆ ಎಷ್ಟಾದ್ರೂ ಮಾಡಬಹುದು, ಆದ್ರೆ ಅಗಲ ಮತ್ತು ಆಳ ಮಾತ್ರ ಕಡಿಮೆ ಇರ್ಬೇಕು. ಯಾಕಂದ್ರೆ ಬಾಳ ಒಳಗೋದ್ರೆ ನಮ್ಗೆ ಅದ್ ಗೊಬ್ಬರ ತೆಕ್ಕೊಳಕ್ ಬರಲ್ಲ ಕೈಯಿಂದ, ಮತ್ತೆ ಅಗ್ಲನು ಬಾಳ ಆಯ್ತಂದ್ರೆ ಕೈ ಅಲ್ಲಿ ತನಕ ನಿಲ್ಕೊಲ್ಲ ಕೈಯಿಂದ ತೆಕ್ಕೊಳಕ್ಕೆ. ಅದಕ್ಕೆ ಇಷ್ಟು ಅಂತೇಳಿ ಒಂದು ನಿಯಮಿತವಾಗಿ ಇಷ್ಟು ಮಾಡಬಹುದು. ಉದ್ದ ಮಾತ್ರ ನೀವು ಹೆಚ್ಚು ಕಡಿಮೆ ಇನ್ನೂ ಜಾಸ್ತಿ ಮಾಡಿಕೊಂಡ್ರು ನಡೀತದೆ. ಈಗ 10 ಮೀಟರ್ ಉದ್ದ, 1 ಮೀಟರ್ ಆಗಲ್ಲ ಮತ್ತು 1 ಮೀಟರ್ ಆಳವಾದಂತ ಒಂದು ತೊಟ್ಟಿಗಳನ್ನ ನಿರ್ಮಾಣ ಮಾಡ್ಕೋಬೇಕು ಭೂಮಿ ಮೇಲ್ಗಡೆ ನಿರ್ಮಾಣ ಮಾಡ್ಕೋಬೇಕಂತಾರೆ. ಈ ತೊಟ್ಟಿಗಳನ್ನ ಭೂಮಿ ಒಳಗಡೆ ಮಾಡ್ಕೋಬೇಕಂತೀರಾ? ಭೂಮಿ ಒಳಗೂ ಮಾಡ್ಕೋಬಹುದು ಕೆಲವು ರೀತಂದ್ರೆ, ಹೆಚ್ಚಾಗಿ ಭೂಮಿ ಒಳಗೆ ಏನಂತಂದ್ರೆ ಮಳೆ ಬಂತಂದ್ರೆ ಮಣ್ಣಿನ ಜೊತೆ ಮಿಕ್ಸ್ ಆಗಿಬಿಡುತ್ತೆ, ನೀರಾಗುತ್ತೆ ಸಾಧ್ಯತೆ ಮಳೆ ಆಶ್ರಿತ ಜಾಗದಲ್ಲಿ, ಅದು ಸೂಕ್ತವಲ್ಲ. ಯಾರ ದುಡ್ಡಿಲ್ಲ, ನಾವು ಹೆಚ್ಚಾಗಿ ಏನಂತಂದ್ರೆ ಮೇಲ್ಗಡೆ ಮಾಡಿದ್ರೆ ಒಂದು ಕೆಳಗಡೆ ಒಂದು ಸಿಮೆಂಟ್ ಹಾಲೋ ಬ್ಲಾಕ್ ಇಂದ ಮಾಡ್ಕೋಬಹುದು, ಯಾವುದೇ ಒಂದು ಇದರಿಂದನೂ ಮಾಡ್ಕೊಂಡ್ರೆ ಬಹಳ ಸೂಕ್ತ. ಇಷ್ಟು ಮಾಡಿಕೊಂಡು ಆಮೇಲೆ ಒಂದಾದ್ರೆ ಒಂದ್ ನಂತರ ಪದಾರ್ಥಗಳನ್ನು ತುಂಬಕುತ್ತಾ ಹೋಗಿ. ಈಗ ಕೃಷಿ ಒಂದು ತ್ಯಾಜ್ಯಗಳು ಬರ್ತವೆ, ಸಾಕಷ್ಟು ಇರ್ತವೆ, ಬೇರೆ ಬೇರೆ ತ್ಯಾಜ್ಯಗಳು ಬರ್ತವೆ. ಯಾವ ರೀತಿ ಇಲ್ಲಿ ತುಂಬಿಕೊಂತ ಹೋಗ್ಬೇಕು? ಗುಂಡಿ ತಯಾರಾದ್ಮೇಲೆ, ಈ ತೊಟ್ಟಿಗಳು ತಯಾರಾದ್ಮೇಲೆ ಯಾವ ರೀತಿ ಕಸವನ್ನ ತುಂಬಬೇಕು, ಏನೇನ್ ಹಾಕ್ಬೇಕು ಇದಕ್ಕೆ ಅಂತ ಹೇಳ್ತಿರ್ತಾವ? ತೊಟ್ಟಿಗಳಿಗೆ ಏನಂತಂದ್ರೆ ಮೊದಲೇದಾಗಿ ಮೊದಲೇ ಪದರ ಏನಂತಂದ್ರೆ ನೀರು ಹಿಡಿಯೋ ವಸ್ತು. ನೀರು ಹಿಡಿಯೋ ವಸ್ತು ಅಂತಂದ್ರೆ ತೆಂಗಿನ ಜಿಬ್ರ ಅಥವಾ ಹೆಚ್ಚಾಗಿ ನಮ್ಮಲ್ಲಿ ಸೂರ್ಯಪಾನ ದಿಂಡ ಇರ್ತವೆ, ಸೂರ್ಯಪಾನ ದಿಂಡ ನೀರು ಹಿಡಿಯೋ ವಸ್ತು ಯಾವ್ದಾದ್ರೂ ಒಂದ್ ಪದರ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಮತ್ತೆ ಸಗಣಿ ಹಾಕ್ಬೇಕು. ಸಗಣಿ ಬಹಳ ಮುಖ್ಯ ಅಂತ ಹೇಳಿದೆ, ಇದನ್ನ ಸಗಣಿಯನ್ನು ಒಂದು ಲೇಯರ್ ಹಾಕ್ಬಿಟ್ಟು ಅದಾದ ನಂತರ ಮತ್ತೆ ಕೃಷಿ ತ್ಯಾಜ್ಯ ವಸ್ತುಗಳು. ಸೊ ಯಾವುದೇ ಒಂದು ಅವನು ಯಾವ್ದು ಬೆಳೆದಿರ್ತಾನೆ, ಹತ್ತಿ ಕಟಗಿ ಇದ್ರೆ ಹತ್ತಿ ಕಟಗಿ ಅದನ್ನ ಒಂದ್ ಸ್ವಲ್ಪ ತುಂಡು ಮಾಡ್ಕೊಂಡು ಹಾಕೊಂಡ್ರೆ ಬಹಳ ಒಳ್ಳೇದು. ಹಂಗೇನು ಹಾಕಿದ್ರು ನಡೀತೆ, ಹಂಗೆ ಹಾಕಿದ್ರಿ ಏನಂದ್ರೆ ಸ್ವಲ್ಪ ಬಹಳ ದಿನ ತಗೊಂಡತ್ತೆ ಕೊಳೆಯಕ್ಕೆ. ಸ್ವಲ್ಪ ಕಟ್ ಮಾಡಿದ್ರೆ ಅಂದ್ರೆ ಎರೆಹುಳಗಿಂದ ನಮ್ಗೆ ಜಲ್ದಿ ಗೊಬ್ಬರ ಆಗುತ್ತೆ ಅಂತ ಅಷ್ಟೇ. ಸ್ವಲ್ಪ ತುಂಡು ಮಾಡಿಕೊಂಡು ಇವನ್ನ ಒಂದು ಮತ್ತೆ ಒಂದ್ 2 ಪದರು ಒಂದು ಸ್ವಲ್ಪ ತುಂಬಬೇಕು. ಒಂದು 60% ಟೋಟಲ್ ಇದರಲ್ಲಿ ಇದ್ದಿಷ್ಟ್ರಲ್ಲಿ ಅಂದ್ರೆ 60% ಕೃಷಿ ತ್ಯಾಜ್ಯ ವಸ್ತುಗಳು. ಇದಾದ ನಂತರ ಮತ್ತೆ ಸಗಣಿಯನ್ನು ಹಾಕಿ ಮತ್ತು ಸ್ವಲ್ಪ ಹಸಿರೆಲೆಗಳು ಏನಾರು ಇದ್ರೆ ಹಸಿರೆಳೆ ಮತ್ತು ಸ್ವಲ್ಪ ಸಗಣಿ ಹಾಕಿ ಮತ್ತೆ ಮೇಲೆ ಎರೆಮಣ್ಣು ಒಂದ್ ಸ್ವಲ್ಪ ಎರೆಮಣ್ಣು ಹಾಕಿ ಮತ್ತೆ ಸಗಣಿ ಹಾಕ್ಬಿಟ್ಟು ಕೊನೆಗೆ ಮತ್ತೆ ಇದೇ ಇರ್ತಾರೆ ಒಂದಾದ ನಂತರ ತುಂಬಿಬಿಟ್ಟು

ಬಳೆಗಳನ್ನು ಹಾಕಬೇಕು. ಇನ್ನು ಶೇಂಗಾ ಬೆಳೆಯು ಕಟಾವಿನ ಹಂತದಲ್ಲಿದ್ದರೆ ಬೆಳಗ್ಗೆ ಮತ್ತು ಸಂಜೆ ಹೊತ್ತಲ್ಲಿ ಕಟಾವನ್ನು ಮಾಡಬೇಕು. ಒಕ್ಕಣೆ ನಂತರ ಒಡೆದ ಮತ್ತು ರೋಗಗ್ರಸ್ತ ಶೇಂಗಾವನ್ನು ಬೇರ್ಪಡಿಸಿ ಶೇಖರಣೆ ಮಾಡುವುದರಿಂದ ಕೊಯ್ಲೋತ್ತರ ರೋಗಗಳನ್ನು ತಡೆಗಟ್ಟಬಹುದು. ಇನ್ನು ಟೊಮ್ಯಾಟೊ ಬೆಳೆಯಲ್ಲಿ ಅಂಗಮಾರಿ ರೋಗ ಕಂಡುಬಂದಲ್ಲಿ 2.0 ಗ್ರಾಂ ಮ್ಯಾಂಕೋಜೆಬ್ ಅಥವಾ 2.0 ಗ್ರಾಂ ರೋರ್ವಲ್ 50 WPN ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆ ಮಾಡಬೇಕು. ಇನ್ನು ಟೊಮ್ಯಾಟೊ ಬೆಳೆಯಲ್ಲಿ ಕಾಯಿ ಕೊರಕದ ಬಾಧೆ ಕಂಡುಬಂದಲ್ಲಿ 1.0 ಗ್ರಾಂ ಥಯೋಡಿಕಾರ್ಬ್ 75 WP ಅಥವಾ ಇಮಾಮೆಕ್ಟಿನ್ ಬೆಂಜೋಯೇಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಮಾವಿನ ಬೆಳೆಯಲ್ಲಿ ಇಥೇಲ್ ಬಳಸಿ ಮಾವಿನಕಾಯಿಯನ್ನು ಹಣ್ಣು ಮಾಡಬಹುದು. ಮಾವಿನ ಬೆಳೆಯಲ್ಲಿ ಹಣ್ಣು ನೊಣದ ಸಮಗ್ರ ಕೀಟ ನಿರ್ವಹಣೆಗಾಗಿ ಪ್ರತಿ ಎಕರೆಗೆ 4 ಮೋಹಕ ಬಲೆಗಳನ್ನು ತೂಗು ಹಾಕಬೇಕು. ಇದಕ್ಕಾಗಿ ಪ್ರತಿ ಲೀಟರ್ ನೀರಿನಲ್ಲಿ 1 ಮಿಲಿಲೀಟರ್ ಮಿಥೈಲ್ ಯೂಜಿನಾಲ್ ಮತ್ತು 1 ಮಿಲಿಲೀಟರ್ ಮೆಲಾಥಿಯಾನ್ 50 EC ದ್ರಾವಣವನ್ನು ಬೆರೆಸಬೇಕು ಮತ್ತು ಪ್ರತಿ ಬೆಲೆಗೆ 100 ಮಿಲಿಲೀಟರ್ ದ್ರಾವಣವನ್ನು ಬಳಸಬೇಕು. ಮಾವಿನಲ್ಲಿ ಕಾಯಿಗಳು ಉದುರುವುದನ್ನು ತಡೆಯಲು 20 PPM ಅಂದರೆ 2 ಗ್ರಾಂನಷ್ಟು ನ್ಯಾಪ್ಥಾಲಿನ್ ಅಸಿಟೆಕ್ ಆಸಿಡನ್ನು 100 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕು. ಇನ್ನು ಕುರಿ ಸಾಕಣೆಗೆ ಸಂಬಂಧಿಸಿದಂತೆ ಕುರಿ ಮತ್ತು ಮೇಕೆಯ ಮೇಯಿಸುವಿಕೆಯನ್ನು ಬೆಳಗ್ಗೆ ಅಥವಾ ಸಂಜೆ ಸಮಯದಲ್ಲಿ ಮಾಡಬೇಕು. PPR ಕಾಯಿಲೆಯ ಬಗ್ಗೆ ಈ ದಿನಗಳಲ್ಲಿ ಎಚ್ಚರಿಕೆ ವಹಿಸಬೇಕು. ಸೀನು, ಮೂಗಿನಿಂದ ಗೊಣ್ಣೆ, ಮೇವು ತಿನ್ನದೇ ಇರುವುದು, ಜ್ವರ ಇತ್ಯಾದಿ